ಉಲ್ಲುದಪ್ಪ ಉಲ್ಲುದಪ್ಪ ಉಲ್ಲುದಪ್ಪ ಉಲ್ಲುದಪ್ಪ ಯಮಯಾ ಜಗ ಜಗಮಗ ಜಗಮಗ ಉಲ್ಲು ಉಲ್ಲುದ ಪಟ್ಟ ರೋಡೆ ಡಾಲೆ ಡಗಮಗ ಡಗಮಗ ಉಲ್ಲು ಉಲ್ಲುದ ಪಟ್ಟ ಯಮಯಾ ಜಗ ಜಗಮಗ ಜಗಮಗ ಉಲ್ಲುದ ಪಟ್ಟ ರೋಡೆ ಡಾಲೆ ಡಗಮಗ ಡಗಮಗ ಉಲ್ಲುದ ಪಟ್ಟ ಎನ್ನು ಮಾರಾಯ ಕುದನು ಪೀತ ಹೇ ತಗ ದೀರ್ಘ ಕಡವಾ ತಡಕ